ಕುಂಡ್ರಾಕ ಕ್ಯಾ

ಮರೆಯಲ್ಲಿ ನಿಂತು ಕಡಿಯುವರು, ಮರಗಳ ದೇವರು ಎನ್ನುವರು. ಮರೆಯಲ್ಲಿ ನಿಂತು ಕಡಿಯುವರು. ಮಳೆ ಬರಲಿಲ್ಲ, ಕೆರೆ ತುಂಬಿಲ್ಲ. ಮಳೆ ಬರಲಿಲ್ಲ, ಕೆರೆ ತುಂಬಿಲ್ಲ. ರೋಗ ರುಜಿನಗಳೇ ದಿನವೆಲ್ಲ, ರೋಗ ರುಜಿನಗಳೇ ದಿನವೆಲ್ಲ. ನಡುಗಿವೆ ಕಾಡಿನ ಜೀವಗಳು, ವನದೇವಿಯ ಬೆತ್ತಲೆ ಮಾಡುವರು. ಭೂತಾಯಿಯನ್ನು ಬಗೆಯುವರು, ವನದೇವಿಯ ಬೆತ್ತಲೆ ಮಾಡುವರು. ಹೊಟ್ಟೆಗೂ ಇಲ್ಲ, ಬಟ್ಟೆಗೂ ಇಲ್ಲ, ಹೊಟ್ಟೆಗೂ ಇಲ್ಲ, ಬಟ್ಟೆಗೂ ಇಲ್ಲ. ಬಡತನ ಹಗೆತನ ಊರೆಲ್ಲ, ಬಡತನ ಹಗೆತನ ಊರೆಲ್ಲ. ನಡುಗಿವೆ ಕಾಡಿನ ಜೀವಗಳು, ಎಲ್ಲರೂ ನಾವು ಕೂಡೋಣ, ನಮ್ಮ ಪರಿಸರಕ್ಕಾಗಿ ಕುಡಿಯೋಣ. ಎಲ್ಲರೂ ನಾವು ಕೂಡೋಣ, ನಮ್ಮ ಪರಿಸರಕ್ಕಾಗಿ ಕುಡಿಯೋಣ. ಗಿಡ ಬೆಳೆಸೋಣ, ಮರ ಉಳಿಸೋಣ. ಗಿಡ ಬೆಳೆಸೋಣ, ಮರ ಉಳಿಸೋಣ. ಹಸಿರಿನ ನಾಡನ್ನು ಕಟ್ಟೋಣ, ಹಸಿರಿನ ನಾಡು.